कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಏನ್ ಮೀನಕ್ಕ, ಬಾಳ ಸುಸ್ತಾಗಿ ನಿಂತ್ಕೊಂಡಿದ್ಯಾ? ಎಲ್ಲೋಗಿದ್ದೆ? ಅಯ್ಯೋ, ಬ್ಯಾಂಕಿಗೆ ಹೋಗಿದ್ದೆ. ನಿನ್ನ ಸರಿಯಾಗಿ ಬೈಯೋಣ ಅಂತಾನೆ ಬಂದಿದ್ದೀನಿ. ಅಲ್ಲ, ಯಾಕೆ ಹೋಗಿದ್ದೆ ಅಂತ ಓ ಬ್ಯಾಂಕಿಗೆ? ಏ ಕಳತ್ಕಿತ, ಆಧಾರ್ ಲಿಂಕ್ ಆಗಿರ್ಲಿಲ್ವಲ್ಲಪ್ಪ. ನೀನ್ ಮಾಡಿಸು ಅಂದ್ರೆ ಅದು ಲಾಸ್ಟ್ ಟೈಮ್ ನೀನ್ ತಗೊಂಡು ಹೋಗಿರ್ಲಿಲ್ಲ, ಅದು ಮಾಡಿಸ್ಬಿಡುವ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಹನುಮಂತನ್ ಬಾಲ ತರ ಕ್ಯೂ. ಅಲ್ಲ, ಬ್ಯಾಂಕು ಅಂತಂದ್ಮೇಲೆ ಕ್ಯೂ ಇದ್ದಿತ್ತಯ್ಯ. ನೀನು ಲಿಂಕ್ ಮಾಡಿತ್ತಿಲ್ವ ಆಧಾರ? ಅದೇನೋ ಆಗಿಲ್ಲ ಅಂದ್ರಪ್ಪ, ಅದಕ್ಕೆ ಇನ್ನೊಮ್ಮೆ ಮಾಡಿಸ್ಬಿಡುವ, ಎಲ್ಲದಕ್ಕೂ ಯಾಕೆ ತಕರಾರು ಅಂತ ಹೊಂಟ್ನ. ಬೆಳಗ್ಗೆ ಹೋದ್ರೆ ಇಷ್ಟುದ್ದ ಕ್ಯೂ. ಆ ಕರೋನಾ ಅನ್ಬಿಟ್ಟು ಎಲ್ಲ ಲಾಕ್ಡೌನ್ ಓಪನ್ ಮಾಡಿದಾರಂತಲ್ಲ, ಇರೋ ಬರೋ ಜನ ಎಲ್ಲ ಇವತ್ ಬ್ಯಾಂಕ್ ಅಲ್ಲೇ ಕಾಣಿಸ್ಕೊಬಿಟ್ರಪ್ಪ ನನ್ ಕಣ್ಣಿಗೆ. ಆಚೆ ಮನೆ ಲಕ್ಷ್ಮಕ್ಕ, ಅವ್ರ ಗಂಡ ಎಲ್ಲ ಬಂದಿದ್ರು. ನಾನು ಕ್ಯೂ ಬಿಟ್ಟು ಒಂಚೂರು ಅವ್ರ ಹತ್ರನು ಮಾತಾಡ್ಕೊಂಡು ಒಟ್ಟು ಎಲ್ಲೋದ್ರು ನೀನು ಮಾತಿ ಸಿಕ್ಬಿಟ್ರು ಅಷ್ಟೇ ಕತೆ ಅಲ್ವಾ? ಹ್ಮ್, ಮತ್ತೆ ಅದಕ್ಕೆಯ ಬಹಳ ಸುಸ್ತಾದಂಗ ಕಾಣಿಸ್ತಿದ್ಯಾ? ಈಗ ಏನೋ ಗೊಬ್ಬರ ಗಿಬ್ಬರ ಇಡ್ಬೇಕು ಅಂತಿದ್ದೆ, ಹಂಗೆ ಪೇಟೆಗೆ ಹೋಗಿದ್ದಲ್ಲ, ತಂದ ಹೆಂಗೆ? ಅವೆಲ್ಲ ನಮ್ ಸಂಕಣ್ಣನ ಉಸ್ತುವಾರಿ. ತರಿಸ್ಬಿಡದಯ್ಯ. ಒಟ್ಟಾರೆ ಒಟ್ಟು ನೀನು ಹೋಗ್ಬೇಕು, ಹಿಂಗೆ ದುಡ್ತಾ ಬರ್ಬೇಕು, ತಂದ್ ಮನೇಲಿ ಅದನ್ನ ಇಟ್ಬಿಡ್ಬೇಕು ಅಲ್ವಾ? ಈಗ ಹಣ ಹಿಂಗೆ ಹೇಳಿದ್ದೆ ಗೊಬ್ಬರ ತರಕ್ಕೆ. ಈಗ ಹಣ ಏನಾರು ತಂದಿಲ್ಲ ಅಂತಂದ್ರೆ ಮುಂದಿನ್ಕಿತ ನಾ ಪೇಟೆಗೆ ಹೋಗ್ಬೇಕಾದ್ರೆ ತತ್ತೀನಿ. ಬಾಯ್ಲಂಗೆ ಹಣ ಏನ್ ಮಾತ್ರ ಹೋಗ್ಬಿಟ್ಟು ಕೇಳ್ಕೊಬಾರ್ನ. ಇನ್ನೊಂದ್ ವಿಷಯ, ಅಲ್ಲಿ ಬ್ಯಾಂಕ್ ಅಲ್ಲಿ ಮಾತಾಡ್ತಿದ್ರಪ್ಪ, ಅದೇನೋ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನೋ ಮಾಡಿಸ್ಕೊಳ್ಳಿ ಅಂತ, ಅದನ್ನು ವಸಿ ಅಣ್ಣ ಹತ್ರ ಕೇಳ್ಬಿಡುವ. ನೀನು ಒಂದ್ ಜಾಗಕ್ಕೋರ ಸುಮ್ನೆ ಬರಕಲ್ಲ, ಹಿಂಗೆ ಎಲ್ಲ ಕೆದಕನ್ ಕೆದಕನ್ ವಿಷಯ ತಂದಿರ್ತಿ ಅಲ್ವಾ? ಹ್ಮ್, ಮತ್ತೆ ಅದ್ರಲ್ಲೇನೋ ಚೆನ್ನಾಗ್ ದುಡ್ಡು ಗಿಡ್ಡು ಮಡಕ್ಕೊಂಡು ತಗೋಬಹುದಂತೆ, ವಿಚಾರಿಸು ಬಾಬಾ ಅಲ್ವಾ? ಅಣ್ಣ, ಓ ಶಂಕರಣ್ಣ, ಈಗ ನೋಡಿಲೆ ನಮ್ಮ ಮೀನಕ್ಕ ಇವತ್ತು ಎಷ್ಟು ಖುಷಿ ಖುಷಿ ಆಗಿರೋಳು, ಯಾಕೆ ಇಷ್ಟೊಂದು ಸುಸ್ತಾಗಿದೆ ಅಂತಂದ್ರೆ ನನಗೆ ಹೇಳ್ದಂಗೆ ಪೇಟೆಗೆ ಹೋಗಿ ಬ್ಯಾಂಕಿಗೆ ಹೋಗೋಳ? ನಿನ್ನು ಬಿಟ್ಟೆಯ ಗುಡದ ಬಲಿ ಹೇಳಿಲ್ಲ ಅಣ್ಣಯ್ಯ. ಲಾಸ್ಟ್ ಟೈಮ್ ಮೀನಕ್ಕ ಏನಕ್ಕೂ ಬಾಲ ಇಡ್ಕೊಂಡು ಹೋಯ್ತಿಯಲ್ಲ, ಒಬ್ಳೆ ಹೋಗಕ್ ಹಾಕಿಲ್ವಾ ಅಂತ ಅಂದಿದ್ದು ಅಣ್ಣಯ್ಯನೆ. ಈಗ ಹೋಗ್ ಬಂದಿದೀನಿ ಶಬಾಶ್ ಅನ್ನಬಿಟ್ಟು ಈಗ್ಲೂ ಕಾಳ ಎಳಿತಾ ಐತೆ. ಅಲ್ಲಿ ಮೀನಕ್ಕ ಇಲ್ಲಿಂದ ಬ್ಯಾಂಕ್ವರೆಗೂ ಹೋಯ್ತಲ್ಲ ಅಂತ ನನಗೆ ಭಾರಿ ಆಶ್ಚರ್ಯ. ಹೇಳಿತ್ತು ಯಾಕೆ ಅಂತಂದ್ರೆ ಮನೇಲಿ ಕೂತ್ಕೊಂಡು ಬರೀ ಕೆಮ್ಮಿದ್ರೆ ಸಾಕು, ಎಲ್ಲ ಕೆಲಸ ಅಲ್ಲೇ ಆಗ್ಬಿಡ್ತವೆ. ಅದು ಮೀನಕ್ಕ ಸ್ಟ್ರೆಂತ್, ಅದು ಸ್ಟ್ರೆಂತ್ ಅಂತ ಅಷ್ಟು ಸ್ಟ್ರೆಂತ್ ಇಟ್ಕೊಂಡು ಹೋಗೋಳಲ್ಲ ಅಂತ ಬ್ಯಾಂಕೆ. ಏನ ಇರ್ತವೆ ಅವಳದವು ಯಾರು ಗೊತ್ತು? ಇನ್ನೊಂದೇನ್ ಗೊತ್ತಾಣೆ, ಮೀನಕ್ಕ ಒಬ್ಳೆ ಹೋಗೋಳೆ ಅಂತಂದ್ರೆ ಅರ್ಥ ಮಾಡ್ಕ, ಒಂದು ಮನೇಲಿರೋ ದುಡ್ಡ ಇಡಕ್ ಹೋಗೋಳೆ, ಇಲ್ಲ ಜಾಸ್ತಿ ಇರೋ ದುಡ್ಡ ತರಕ್ ಹೋಗೋಳೆ. ಗೊತ್ತಾಗ್ಬಾರ್ದಲ್ಲ ಇದು, ಎರಡ್ರಲ್ಲೊಂದು ಎರಡ್ರಲ್ಲೊಂದು ಬೇರೆ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡು ಈ ತರ ಎಲ್ಲ ಮಾಡೋಳೆ ಅಂತ ಅನಿಸ್ತದೆ. ಮತ್ತೆ ಏನ್ ಶಂಕರಣ, ಏನ ಲಾಕ್ಡೌನ್ ಫ್ರೀ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೈಗೆ ಸಿಗ್ತಲ್ಲ, ನೀನು ಬರೀ ಅಲ್ಲಿ ಓಡಾಡ್ಕೊಂಡಿರ್ತೀಯ ಅಂತ. ನೋಡು ಇದು ವಿಷಯ, ಹೆಂಗಿರು ಲಾಕ್ಡೌನ್ ಇಷ್ಟ ದಿನ ಇತ್ತಲ್ಲಪ್ಪ, ಇಷ್ಟು ಲಾಕ್ಡೌನ್ ಇರೋಷ್ಟು ದಿವಸ ಬರೀವೆ ನೀನು. ಅವತ್ತು ಸೋಮವಾರದಿಂದ ಫ್ರೀ ಬಿಟ್ಬಿಟ್ರು ಅಂತವ, ನೀ ಸೋಮವಾರದಿಂದ ಬಂದೆ ಇಲ್ಲ ಶುಕ್ರವಾರದವರೆಗೂ? ಅದನ್ನೇ ಹೇಳಕ್ ಬಂದೆ, ಫ್ರೀ ಆಗಿತ್ತೆ ಆಗಿತ್ತು, ನಾ ಕಡೆಗೆ ಹೋಗೋದು ಈ ಕಡೆಗೆ ಹೋಗೋದು. ಈಗ ನೋಡಪ್ಪ, ನೀನು ಒಂದೇ ಸಮ ಸಿಗಕ್ಕಲ್ಲ, ಅದಕ್ಕೆ ಒಂಚೂರು ಇಲಾಖೆಗಳಿಗೆ ಹೋಗಿ ಈ ವಿಷಯ ತಿಳ್ಕೊಬರೋಣ ಹಿಂಗೆ ಅಂತೇಳಿ ಸ್ವಲ್ಪ ಓಡಾಟ ಇತ್ತು ಅಷ್ಟೇ. ಈಗ ಬಿಡುವಾಗಿದ್ದೀನಿ ಒಂದು. ಈಗ ನಮ್ ಮೀನಕ್ಕ ಒಂದ್ ವಿಚಾರ ಹೇಳೋಣ ಅಂತಿತ್ತು, ಏನೋ ಅದೇನೋ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಹತ್ರ ಮಾತಾಡ್ತಿದ್ರು ಅಂತಂದ್ಲು. ಅದಕ್ಕಿಂತ ಮುಂಚೆ ಒಂಚೂರು ಗೊಬ್ಬರ ಗಿಬ್ಬರ ಇಡಬೇಕು ಅಂತಿದ್ಲಪ್ಪ. ಈಗ ಏನು ಅಣ್ಣ, ನಾನು ನಿಂಗೆ ಹೇಳಿದ್ನಲ್ಲ, ಏನ್ ಮಾಡಿದೆ ಗೊಬ್ಬರ ತಂದಿದ್ಯಾ? ಹೆಂಗೆ ನಾನ್ ತಂದಿದ್ದೀನಪ್ಪ, ನಾನೆಲ್ಲ ಲೆಕ್ಕಾಚಾರ ಮಾಡಿ ತಂದು ಇಟ್ಕೊಂಡಿದ್ದೀನಿ. ಅಲ್ಲ, ನಿನಗೆ ಮಾತ್ರ ತಂದಿದ್ಯಾ? ಹೆಂಗೆ ನನಗೆ ಮಾತ್ರ? ನಿಮಗೆ ತರಕಾಯ್ತದ? ನೋಡು ಅಕ್ಕ ಹೆಂಗೈತೆ ಅಂತ ಹಣ ಎಂದು ಅವಕ್ಕೆಲ್ಲ ದುಡ್ಡು ಕಾಸು ಪುಕ್ಷಟ ಕೊಡ್ತಾರ ಅನ್ಕೊಂಡಿದ್ವಿ ಗೊಬ್ಬರ. ನಾವೇನು ಹೋಗ್ಬಿಟ್ಟು ಹೋಗ್ಬಿಡ್ತೀವ? ಕೇಳಿದ ತಕ್ಷಣ ಸಂಕ್ರಣ ಒಂದ್ ಕೆಲಸ ಮಾಡುವ, ತಂದಿಟ್ಟಿರೋ ಗೊಬ್ಬರವ ನಾವು ಅರುಕೊಳ್ಳುವ, ಮತ್ತೆ ದುಡ್ಡು ಕೊಡುವ, ತಂದ ಹಾಕೊಳ್ಳುತ್ತೆ. ಐವತ್ತೈವತ್ತು ರೂಪಾಯಿ ಜಾಸ್ತಿ ಕೊಟ್ರೆ ಕೊಡ್ತೀನಿ. ಅಯ್ಯೋ ತಗ, ಐವತ್ತು ಇಲ್ದ್ರೆ 100 ತಗ, ಒಟ್ಟು ಗೊಬ್ಬರ ಕೂಡ ಆಟಯ. ಏ ಗೊಬ್ಬರ ಅದು ಹಂಗೆಲ್ಲ ಹಾಕಲ್ಲ ಶಂಕರಣ. ಯಾಕೆ? ಈಗ ನಾನ್ ತರೋದು ನೀನ್ ಹಾಕೋದು ಅಂದ್ರೆ ಆಗೋದಿಲ್ಲ. ಈ ಗೊಬ್ಬರವ ಇಷ್ಟು ವರ್ಷ ಹಿಂಗ್ ಹಾಕಿ ನಮ್ ರೈತರೆಲ್ಲ ಬಾರಿ ಲಾಸ್ ಮಾಡ್ಕೊಬಿಟ್ಟವ್ರಂತೆ. ಅಲ್ಲ ಹಂಗೆ ಅಂತ ಅಂದ್ರೆ ಬೇಕೋ ಬೇಡವೋ ತರೋದು ಹಾಕೋದು, ಯಾರೋ ಹೇಳಿರ್ತಾರೆ ಅಂತ ಅನ್ಕೊಂಡು ಅವೆಂತ ಎನ್ಪಿಕೆ ಅಂತಾರಲ್ಲಪ್ಪ, ನೈಟ್ರೋಜನ್ ಫಾಸ್ಫರಸ್ ಪೊಟಾಶಿಯಂ ಅಂತ ಹೇಳ್ಬಿಟ್ಟು ಬೇಕೋ ಬೇಡವೋ ಅದು ತಗೊಂಬಾ ಹಾಕು ತಗೊಂಬಾ ಹಾಕು ಅಂದ್ರೆ ಅದು ಮೊದ್ಲಿಂದ ಅಭ್ಯಾಸ ಆಗ್ಬಿಟ್ಟೈತೆ. ಗೊಬ್ಬರ ಹಾಕಿರ್ ಬೆಳೆ ಬರ್ತದೆ, ಗೊಬ್ಬರ ಹಾಕಿರ್ ಇಳುವರಿ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಕಾಸು ಮಾಡ್ಕೋಬಹುದು ಅಂತವ. ಏನ್ ಭೂಮಿ ಉಳಗ ಶುರು ಆದಾಗಿಂದ ಬೆಳೆ ಕೀಳಗಂಟ ಹಾಕ್ತಾನೆ ಇರದಯ್ಯ, ಈಗ ಅದಕ್ಕೇನ್ ಬೇಡ ಅಂತೀಯ. ಈಗ ಎರಡು ವಿಷಯದಲ್ಲೂ ಹಂಗೆ ಆಗ್ಬಿಟ್ಟೈತೆ ಶಂಕರಣ್ಣ, ಗೊಬ್ಬರದ ವಿಷಯದಲ್ಲೂ ಅಷ್ಟೇ, ಬೀಜದ ವಿಷಯದಲ್ಲೂ ಅಷ್ಟೇ. ಭೂಮ್ ತಾಯಿಗೆ ಸುರಿದ್ರೆ ಏನ್ ತಪ್ಪು ಅನ್ನೋದೊಂದು ಮನೋಭಾವ ಬಂದ್ಬಿಟ್ಟು ತರದು ಸುರಿಯೋದು ತರದು ಸುರಿಯೋದು ಇದೇ ಆಗ್ಬಿಟ್ಟೈತೆ. ಈಗ ಇತ್ತೀಚೆಗೆಲ್ಲ ಏನ್ ಮಾಡ್ತಾವ್ರೆ ಅಂತ ಅಂದ್ರೆ ಶಂಕರಣ್ಣ, ಹಿಂಗೆಲ್ಲ ಸಿಕ್ಕಾಬಿಟ್ಟು ತರದು ಹಾಕೋದು ಮಾಡೋದು ಮಾಡಬಾರ್ದಂತೆ. ಏನೇ ಇದ್ರು ಕೂಡ ಮೊದಲು ಮಣ್ಣ ಚೆಕಪ್ ಮಾಡಿಸ್ಬೇಕಂತೆ. ಟೆಸ್ಟ್ ಟೆಸ್ಟ್ ಅಂತಾರದ ಇದು ಆಚೆಕ್ಕಿತ್ತ ಒಂದ್ ಮಾತು ಹೇಳಿದ್ದಾಣೆ, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಕೇಳಿದ್ದೆ. ಯಾವಾಗ ಯಾವಾಗ ಮಾಡಿಸ್ಬೇಕು ಅನ್ನೋತ್ತಿಗೆ ಒಂದ್ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಮಾಡಿಸ್ಕೊಂಡಿದ್ದ. ಈಗ ಅದೇನ್ ಕರೆಕ್ಟ್ ಆಗಿ ಹೇಳಪ್ಪ. ಈಗ ಅದು ಏನು ಅಂತ ಅಂದ್ರೆ ಶಂಕರಣ್ಣ, ಈಗ ನಾವ್ ಯಾವ್ದಾರು ಒಂದ್ ಬೆಳೆ ಬೆಳೆದ್ರೆ ಅದಕ್ಕೆ 17 ತರದ ಪೋಷಕಾಂಶ ಬೇಕಂತೆ. ಬರೀ 2 ತರದ 3 ತರದವಲ್ಲ, ನಮ್ಗೆ ಇಷ್ಟು ಇದನ್ನ ಗೊತ್ತಿದ್ದ ಅದೇ ಸಾರಜನಕ ರಂಜಕ ಇವನ್ನೇ ಹಾಕ್ತಾ. ಅದರಲ್ಲಿ ಮೇನ್ ಆಗಿ ಒಂದ್ 3 ಇರ್ತವಂತೆ, ಅದೇ ನೀನ್ ಹೇಳ್ತಿದ್ದಲ್ಲ ಈಗ ಎನ್ ಪಿ ಕೆ ಅಂತ ಹೇಳ್ಬಿಟ್ಟು, ಅವು 3 ಮೇನ್. ಇನ್ನ ಉಳಿದವು 13-14 ಅವು ತುಂಬಾ ಮೈನರ್ ಅಂತೆ. ಅಂತ ಅಂದ್ರೆ ಪ್ರಧಾನ ಪೋಷಕಾಂಶ ಮತ್ತೆ ಲಘು ಪೋಷಕಾಂಶ ಅಂತ ಕರೀತಾರೆ. ಈ ಪೋಷಕಾಂಶ ಯಾವ್ಯಾವ ಮಣ್ಣಲ್ಲಿ ಎಷ್ಟೆಷ್ಟೈತೆ ಅಂತ ಹೇಳ್ಬಿಟ್ಟು ಮೊದ್ಲೇ ಪರೀಕ್ಷೆ ಮಾಡ್ಸ್ಕೋಬೇಕಂತೆ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ ಆಮೇಲೆ ಗೊಬ್ಬರ ಇಡಬೇಕು ಅಂತ. ಮಣ್ಣು ಪರೀಕ್ಷೆ ಮಾಡ್ಕೊಂಡು ನಮ್ಮ ಮಣ್ಣಲ್ಲಿ ಏನೈತೆ ಏನಿಲ್ಲ ಅನ್ನೋದ ಮೊದ್ಲು ತಿಳ್ಕೋಬೇಕು. ಏನ್ ಪೋಷಕಾಂಶ ಗಿಡಕ್ಕೆ ಬೇಕಾಗಿರ್ತದೋ ಆ ಎಲ್ಲಾ ಪೋಷಕಾಂಶವೇ ಮಣ್ಣಲ್ಲಿ ಇದ್ದೇ ಇರ್ತದೆ. ಎಲ್ಲಾವ್ದು ನಾವು ತಂದು ಹೊರಗಡೆಯಿಂದ ಸುರಿಯಕ್ ಹಾಕಲ್ಲ, ಎಲ್ಲ ಮಣ್ಣಲ್ಲಿ ಇರ್ತದೆ. ಒಂಚೂರು ಹೆಚ್ಚು ಕಮ್ಮಿ ಆಗಿರ್ತದ ಮಣ್ಣಿನ ಮೇಲೆ. ಈಗ ನಿಂದು ಆ ಕಲ್ಲೋಲ ಐತಲ್ಲಪ್ಪ ಅಲ್ಲೇ ಬೇರೆ ಇರ್ತದೆ, ನನ್ ಕೆಬ್ಬೆ ಹೊಲ ಅದ್ರಲ್ಲಿ ಬೇರೆ ಇರ್ತದೆ, ಈ ನಮ್ಮ ಮೀನಕ್ಕಂದು ಆ ಕಪ್ಪು ಮಣ್ಣಿಂದ ಐತಲ್ಲ ಅಲ್ಲಿ ಹತ್ತಿಗಿದ್ದಿ ಹಾಕಳಲ್ಲ ಅದು ಒಂಥರ ಬೇರೆ ಬೇರೆ ತರ ಇದೆ. ಹಂಗೆ ಬೇರೆ ಬೇರೆ ತರದ್ದು ಬೇರೆ ಬೇರೆ ತರದ್ದು ಬಾರಿ ಇರ್ತದೆ ಪೋಷಕಾಂಶಗಳು. ಈಗ ಇನ್ನೊಂದೇನಂದ್ರೆ ಮೀನಕ್ಕೊಂದು ಒಂದೇ ಅಲ್ವಲ್ಲ ಜಮೀನು, 3-4 ಕಡೆ ಐತೆ. ಅವಳು ಏನೇ ಹಾಕಿರೋ ಬರ್ತದಪ್ಪ, ಅದೇನ್ ಕೈ ಗುಣವೋ ಮಣ್ಣಿನ ಗುಣವೋ ಏನು ಗೊತ್ತಾಗಲ್ಲ ನಂಗೆ. ಅದು ಕೈ ಗುಣ ಮಣ್ಣಿನ ಗುಣ ಎರಡು ಇರ್ತದೆ. ಮುಂದಿನ ಸಲದಿಂದವಾ ಮೀನಕ್ಕ ನೀನೇ ಬಂದ್ ನಮ್ಗೆಲ್ಲ ಹಾಕೊಡ್ಬೇಕು, ಬೀಜ ತತ್ತಿವಿ ನೀನೇ ಮಾಡ್ಬೇಕು, ನಿನ್ ಕೈಗೊಂಡಿಂದ ಹುಸಿ ಆಯ್ತದ ನೋಡಣ. ಮೀನಕ್ಕಂತ ಒಂದ್ ಬೀಜ ಊರ್ಸ ಸಾಕು, ಉಳಿದವ ಆಮೇಲೆ ನೋಡ್ಕೊಳ್ಳೋಣ ಕೈಯೇ. ಹಂಗೆ ಮಾಡ್ಕೊಂಡು ಏನೇನೈತೆ ಏನೇನಿಲ್ಲ ಅಂತ ಹೇಳಿ ಮೊದ್ಲು ಚೆಕಪ್ ಮಾಡ್ಸ್ಕೋಬೇಕು. ನಾವ್ ಹೆಂಗ್ ನಮ್ಮ ಆರೋಗ್ಯ ಚೆಕಪ್ ಮಾಡ್ಸ್ಕೋತೀವಿ ಅವಾಗ ಅವಾಗ, ತಲೆನೋವು ಬಂದ್ರೆ ಹೊಟ್ಟೆ ನೋವು ಬಂದ್ರೆ ಆತರ ಮೊದ್ಲು ಚೆಕಪ್ ಮಾಡಿಸ್ಬೇಕಂತೆ. ಅದ್ರಲ್ಲಿ ಇಂತಿಂತದ್ ಇಷ್ಟಿಷ್ಟೈತೆ ಇಷ್ಟಿಷ್ಟೈತೆ ಅಂತ ಅವ್ರು ಬರ್ಕೊಡ್ತಾರಂತೆ. ಅಲ್ಲಿ ಇವ್ರಿರ್ತಾರಲ್ಲ ವಿಜ್ಞಾನಿಗಳು ಇರ್ತಾರಲ್ಲ, ಇಂತಿಂತದ್ ಇಷ್ಟಿಷ್ಟೈತೆ ಅಂತ ಹೇಳ್ಬಿಟ್ಟು. ಲ್ಯಾಬ್ ಇರ್ತವೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಐತಲ್ಲ ಅಲ್ಲಿ ಮಾಡ್ಕೊಡ್ತಾರೆ, ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ಕೊಡ್ತಾರೆ. ಹಂಗ ಈಗೆಲ್ಲ ಬೇರೆ ಎಲ್ಲ ಮಾಡೋರು, ಮೊದ್ಲು ಜಿಲ್ಲೆಗೆ ಒಂದು ತಾಲೂಕು ಒಂದ್ ಇರ್ತಾ ಇತ್ತು, ಈಗೆಲ್ಲ ಬೇರೆ ಕಡೆ ಮಾಡೋರೆ ಅಲ್ಲೆಲ್ಲ ಮಾಡಿಸ್ಬೋದು, ಪ್ರೈವೇಟ್ನವ್ರು ಮಾಡ್ತಾರಂತ. ಆಮೇಲೆ ಸರ್ಕಾರದ ಒಂದು ಮಾಡೋರ್ಲ ಸಾಯಿಲ್ ಕಾರ್ಡ್ ಅಂತ ಹೇಳ್ಬಿಟ್ಟು, ನಮ್ಗೆ ಈ ಇದಿರ್ತದಲ್ಲಪ್ಪ ರೇಷನ್ ಕಾರ್ಡ್ ಆತರ ಒಂದ್ ಸಾಯಿಲ್ ಕಾರ್ಡ್ ಅಂತ ಮಾಡ್ಬಿಟ್ಟವ್ರೆ, ಎಂತದ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಅದ್ರಲ್ಲಿ ಈಗ ನಮ್ಮ ಸರ್ವೆ ನಂಬರ್ ಅಲ್ಲಿ ನನ್ ಜಮೀನಲ್ಲಿ ಯಾವ್ಯಾವ ಸರ್ವೆ ನಂಬರ್ ಇರೋ ಮಣ್ಣು ಎಷ್ಟೆಷ್ಟು ಹೆಂಗೈತೆ ಅಂತ ಹೇಳ್ಬಿಟ್ಟು ಬರ್ಕೊಡ್ತಾರ ಅವ್ರು. ಈಗ ನೋಡ್ ಮೇನಕ್ಕ ಬರೀ ಮಣ್ಣು ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸ್ಬೇಕು ಅಂತವ್ನೆ, ನಂದು ಒಂದ್ ಜಮೀನಪ್ಪ, ಈ ಜಮೀನಲ್ಲಿ ನನ್ ಮಣ್ಣು ಇಡೀ ಮಣ್ಣನ್ನೇ ತಗೊಂಡ್ ಹೋಗಕ್ಕಾಯ್ತದ, ಎಷ್ಟ್ ಮಣ್ಣು ತಗೊಂಡ್ ಹೋಗ್ಬೇಕು ಹೆಂಗ್ ತಗೋಬೇಕು ಅದ್ನಾರ್ ವಸಿ ಹೇಳು ಅಣ್ಣಯ್ಯ. ಅವೆಲ್ಲ ಅಷ್ಟೆಲ್ಲ ಬೇಕಾಗಿಲ್ಲ, ಈಗ ಏನ್ ನೀನು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಇರೋ ರಕ್ತ ಎಲ್ಲ ಬಸ್ಕೊಬಿಡ್ತಾರ ಟೆಸ್ಟ್ ಮಾಡಕ್ಕೆ. ಇಲ್ಲ ಅಯ್ಯೋ ಅದನ್ನೇ ಕೇಳಿತ್ತು, ಎಲ್ಲಿಂದ ತಗಬೇಕು ಮಣ್ಣ, ಯಾವ ಕಡೆಯಿಂದ ತಗಬೇಕು? ಅದು ಒಂದ್ ಮೂರ್ ಜಾಗದಲ್ಲಿ, ಈಗ ಒಂದ್ ಹೊಲ ಅಂತ ಅಂದ್ರೆ ಒಂದ್ ಮೂರ್ ಜಾಗದಲ್ಲಿ ಮೇಲ್ಗಡೆ ಇರೋ ಮಣ್ಣು ಸ್ವಲ್ಪ ಹಿಂಗ್ ಅರ್ಗ ಮಾಡ್ಬಿಟ್ಟು ಒಳಗಡೆ ಇರೋದ ಒಂದ್ ಸ್ವಲ್ಪ ಒಂದೊಂದ್ 1/4 kg 1/4 kg ಅಷ್ಟು ತಗೊಂಡೋದು ಕೊಟ್ಬಿಟ್ರೆ ಅಲ್ಲಿ ಮಾಡ್ಕೊಡ್ತಾರೆ ಶಂಕರಣ್ಣ. ಮಾಡ್ಬಿಟ್ಟು ಹೇಳ್ತಾರೆ ಇಂತಿಂತದೈತೆ ಅಂತ ಹೇಳ್ಬಿಟ್ಟು, ಯಾವ್ದಿರಕ್ಕಲ್ವ ನಮ್ ಮಣ್ಣಲ್ಲಿ ಅಂತ ಗೊಬ್ಬರ ತಂದು ಹಾಕ್ಬೇಕು, ಎಲ್ಲಾನು ಹಾಕೋದಲ್ಲ, ಯಾವ್ದಿರಕ್ಕಲ್ವ ಅದ ತಂದು ಹಾಕ್ಬೇಕು. ಅದ ತಂದು ಹಾಕಿದ್ರೆ ನಮ್ ಬೆಳೆ ಚೆನ್ನಾಗ್ ಬರ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವು ಬೆಳೆಗಳಿಗೆ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ಕೆಲವಕ್ಕೆ ಬರೀ ಸಾರಜನಕವೇ ಬೇಕಾಗಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ, ಅಥವಾ ಇನ್ನೊಂದು ರಂಜಕ ಬೇಕಾಗಿರುತ್ತೆ, ಪೊಟ್ಯಾಶ್ ಬೇಕಾಗಿರುತ್ತೆ. ಇಂಥ ಮಣ್ಣಲ್ಲಿ ಇಂಥದ್ ಜಾಸ್ತಿ ಐತೆ, ಇಂಥದ್ ಬೆಳೀರಿ ಅಂತ ಹೇಳ್ಕೊಡ್ತಾರ ಅವ್ರು. ಇಂಥದ್ನೇ ಬೆಳಿಬೇಕು ನಿಮ್ ಮಣ್ಣಲ್ಲಿ, ಇದು ಚೆನ್ನಾಗಿ ಬರ್ತದೆ ಅಂತ ಹೇಳ್ಕೊಡ್ತಾರೆ. ಅದ ಹೇಳ್ಕೊಟ್ಟಾಗ ಅದು ಕೇಳ್ಕೊಂಬಂದ್ಬಿಟ್ಟು ನಾವು ಅಂತದ್ನೇ ಬೆಳಿಬೇಕು ಅಂದ್ರೆ ಅಂತ ಬೆಳೆನೆ ಹಾಕ್ಬೇಕಾಗ ಅಂತ ಬೆಳೆನೆ. ನಮ್ ಭೂಮಿ ಹೆಂಗೈತೆ, ಒಳ್ಳೆ ಪೋಷಕಾಂಶ ಐತೋ ಇಲ್ವೋ, ಸತ್ವೈತೋ ಇಲ್ವೋ, ಇಂತ ಗೊಬ್ಬರ ಇಡ್ಬೇಕೋ ಬೇಡವೋ, ಇಂತ ಬೆಳೆ ಬೆಳಿಬೇಕೋ ಬೇಡವೋ ನೋಡು ಹೆಂಗೈತೆ ಅಂತವ. ಇದು ದಿಟ್ಟವಾಗ್ಲೂ ಹೆಂಗಾಯ್ತು ಅಂದ್ರೆ, ಈಗ ಮನಸ್ಸಂಗ್ ಏನಾದ್ರು ಕೊರತೆ ಆದ್ರೆ, ಕಬ್ಬಣ ಕೊರತೆ ಆದ್ರೆ, ಇವಾಗ್ಲೂ ಬಿನ್ ಕೊರತೆ ಆದ್ರೆ ಹೆಂಗೆ ಕಬ್ಬಣದ ಮಾತ್ರ ನುಂಗಿ ಹಿಂಗೆಕ. ಈಗ ಮಣ್ಣು ಬೇರೆ ನಾವ್ ಬೇರೆ, ಈಗ ನಾವ್ ಅನ್ಕೊಂಡಿರೋದು ಅದೇ. ಈಗ ನಮಗ್ ಮಾತ್ರ ಜೀವ ಐತೆ ಅದಕ್ಕಿಲ್ಲ ಅಂತ ಅನ್ಕೊಂಡಿದ್ದು, ಅದಕ್ಕೂ ಜೀವ ಐತೆ. ಪ್ರಾಣಿ ಪಕ್ಷಿಗಳಿಗೆ ಹೆಂಗ್ ಜೀವ ಇತ್ತು, ಮರ ಗಿಡಗಳಿಗೆ ಹೆಂಗ್ ಜೀವ ಇತ್ತು, ಮಣ್ಣಿಗೂ ಜೀವ ಐತೆ. ಆ ಜೀವವ ನಾವು ತೆಗಿತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ತೆಗಿಯಕ್ ಹೋಗ್ಬಾರ್ದು, ಜೀವ ಉಳಿಸ್ಕೊಂಡು ಅದು ಚೆನ್ನಾಗಿ ನಮ್ಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಅಣ್ಣಯ್ಯ, ನಮ್ದು ಎರಡ್ ಕಡೆ ಜಮೀನಲ್ಲಿ ಒಂದು ಸ್ವಲ್ಪ ಇಳಾಲ ಐತಪ್ಪ. ಆ ಇಳಾಲ ಇರೋ ಜಮೀನಲ್ಲಿ ನನ್ಗೆ ಏನೇ ಹಾಕಿರೂ ಬೆಳೆ ಬರಕಲ್ಲ, ಅದೇನು ಹಾಕ್ತಂಗೆ ಎಲ್ಲ ಕೊಚ್ಕೊಂಡೆ ಹೋಯ್ತೈತಪ್ಪ. ಎಲ್ಲ ಕೊಚ್ಕೊಂಡು ನೀನ್ ಸ್ವಲ್ಪ ಲೆವೆಲ್ ಮಾಡ್ಕೋಬೇಕದ. ಇಲ್ಲ ಅಂತ ಅಂದ್ರೆ ಇಳಾಲಲ್ಲಿ ಎಂತ ಬೆಳೆ ಅಂತದ್ ಇರ್ತದ ಅಂತ ಹಾಕಬೇಕು. ಇಲ್ಲ ಮರಗಿಡ ಹಾಕ್ಬಿಟ್ಲ ಹೆಂಗೆ ಹಾಕ ಒಂದಷ್ಟು ಇರ್ಲಿ. ಈಗ ಏನ್ ಹಾಕಿದ್ರು ಏನ್ ಲಾಸ್ ಅಲ್ಲ ಶಂಕರಣ್ಣ. ಈಗ ನಮ್ಗೆ ನೇರವಾಗಿ ದುಡ್ಡು ಸಿಗದೆ ಇರ್ಬೋದು, ಬಟ್ ನಮ್ ಮಣ್ಣಿಗೆ ಒಳ್ಳೆ ಫಲವತ್ತತೆ ಸಿಗ್ತದೆ. ಆಯ್ತಾ, ಪ್ರಕೃತಿ ಪರಿಸರ ಐತಲ್ಲ, ಒಳ್ಳೆ ಗಾಳಿ ಆಗ್ಬೋದು, ನೀರಾಗ್ಬೋದು, ಇಂಥವೆಲ್ಲ ಸಿಗ್ತವೆ. ಹಂಗಾಗಿ ನಮ್ಗೆ ಏನ್ ಬೇಕು ಅಂತದ್ದು ಯೋಚನೆ ಮಾಡ್ಕೊಂಡು ಹಾಕೊಳ್ಳೋ ಒಳ್ಳೇದು. ಆಮೇಲೆ ಇದು ಮಾಮೂಲಿ ನಾವ್ ಎನ್ಪಿಕೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇರ್ತೀವಲ್ಲಪ್ಪ, ಅದು ಒಂಚೂರು ತಿಳ್ಕೊಬೇಕು ನಾವೇನು ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ತಗೊಂಡೋಗಿ ಹಾಕ ಅಂತದ್ದಲ್ಲ. ಈಗ ಎನ್ಪಿಕೆ ಅಂತ ಅಂದ್ರೆ ನೈಟ್ರೋಜನ್ ಅಂತ ಅಂತೀವಿ, ಅದು ಸಾರಜನಕ ಅಂತ ಹೇಳ್ಬಿಟ್ಟು. ಅದು ಈ ಗಿಡ ಒಳ್ಳೆ ಚೆನ್ನಾಗಿರ್ತವ ನೋಡು, ಹೆಂಗಿರ್ತವೆ ಬೆಳ್ಕೊಂಡು ಒಳ್ಳೆ ಹಸಿರು ತುಂಬಿಕೊಂಡಿರ್ತದಲ್ಲ, ಹಂಗೆ ಚೆನ್ನಾಗಿ ಹಸಿರು ತುಂಬಿಕೋಬೇಕು, ಒಳ್ಳೆ ಬೆಳವಣಿಗೆ ಆಗ್ಬೇಕು ಅಂತ ಅಂದ್ರೆ ಈ ಯೂರಿಯಾ ಹಾಕ್ಬೇಕು. ಯೂರಿಯಾ ಅಂದ್ರೆ ಸಾರಜನಕ ಅದನ್ನೇ ಎನ್ನೋ ಅಂತ ಅನ್ನೋದು, ನೈಟ್ರೋಜನ್ ನೈಟ್ರೋಜನ್ ಅಂತ ಅಂತಾರಲ್ಲ, ಅದ ಹಾಕಿದ್ರೆ ಬಾರಿ ಒಳ್ಳೆ ಹಸಿರಾಗಿ ಚೆನ್ನಾಗಿ ಒಳ್ಳೆ ಬೆಳವಣಿಗೆ ಬೆಳವಣಿಗೆ ಚೆನ್ನಾಗಿರ್ತದೆ. ಇನ್ನ ಮಕ್ಳು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಏನೇನೋ ತಿನ್ನಿಸ್ತೀವಲ್ಲಪ್ಪ ನಾವು, ತಿನ್ಸೋದು ಕೂಡ್ಸೋದು ಏನೇನೋ ಮಾಡ್ತೀವಲ್ಲ. ಹಂಗೆ ಈ ಯೂರಿಯಾ ಬೇಕಾದ್ರೆ ಜಾಸ್ತಿ ಹಾಕ್ ನೋಡು, ಈ ಭತ್ತ ರಾಗಿಗೆ ಹಾಕ್ಬಿಟ್ರೆ ಬೆಳೆದು ಉಂಟ್ಕೊಬಿಡ್ತದ, ಬಹಳ ಎತ್ತರ ಬೆಳೆದು ಒಂದ್ ಗಾಳಿ ಎರಡ್ ಗಾಳಿಗೆ ಮನೆ ಕಂಡೆ ಬಿಡ್ತದೆ, ಮನೆ ಕಂಡೆ ಬಿಡ್ತದೆ, ಏನೋ ಪ್ರಯೋಜನ ಹಾಕಲ್ಲ. ಮತ್ತೆ ಅಂದ್ರೆ ಅದ ಯೋಚನೆ ಮಾಡ್ಬೇಕು, ಚೆನ್ನಾಗಿ ಬೆಳೆದ್ಮೇಲೆ ನಾವ್ ಅದೇ ಹಾಕಕ್ ಹೋಗ್ಬೇಕು ಯೂರಿಯಾವ, ಬೇಕಾಗಿಲ್ಲ ಅಲ್ವಾ. ಹಂಗೆ ಅದು ಒಂದು ಸಾರಜನಕ ಅಂತೇಳಿ, ರಂಜಕ ಅಂತ ಐತಲ್ಲ, ಅದು ಈ ಬೇರ್ಗಳಿಗೆಲ್ಲ ಶಕ್ತಿ ಕೊಡ್ತದಂತೆ. ಈಗ ಗಿಡ ಅಂತ ನಿಂತ್ಕೋಬೇಕಲ್ಲಪ್ಪ, ಆ ಬೇರ್ಗಳಿಗೆಲ್ಲ ಒಳ್ಳೆ ಶಕ್ತಿ ಕೊಡೋ ಅಂತದ್ದು. ಆಮೇಲೆ ಆ ಗಿಡಕ್ಕೆ ಏನೇನು ಆಹಾರ ಬೇಕೋ ಆಹಾರ ಎಲ್ಲ ಈ ರಂಜಕ ಕೊಡ್ತದೆ, ಅಂದ್ರೆ ಬೇರಿನ ಮುಖಾಂತರ ಎಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಹಂಗೆ ಪೊಟ್ಯಾಶ್ ಅಂತ ಇರ್ತದಲ್ಲ, ಆ ಪೊಟ್ಯಾಶುವೇ ಅದು ಈ ನಮ್ಗೆಲ್ಲ ಹೇಳ್ತಾರಲ್ಲ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೈತೆ ಅದಕ್ಕೆ ಅಂತ ಕಾಯಿಲೆ ಕಸಲೆಲ್ಲ ಬರ್ತಾವೆ ಅಂತ ಹೇಳ್ಬಿಟ್ಟು, ಈ ಗಿಡಗಳಿಗೂ ರೋಗ ನಿರೋಧಕ ಶಕ್ತಿ ಬೇಕಂತೆ. ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿ ಇತ್ತು ಅಂತ ಅಂದ್ರೆ ಅದು ಫೈಟ್ ಮಾಡ್ತದೆ, ರೋಗ ಕೀಟದ ವಿರುದ್ಧ ಫೈಟ್ ಮಾಡಿ ಯಾರನ್ನು ಹತ್ರ ಬಿಟ್ಕೊಳಕಲ್ಲ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತ ಅಂದ್ರೆ ಪೊಟ್ಯಾಶ್ ನೋಡಪ್ಪ, ಆ ಪೊಟ್ಯಾಶು ರೋಗ ನಿರೋಧಕ ಶಕ್ತಿ. ಇವೆಲ್ಲ ಒಂಚೂರು ತಿಳ್ಕೊಂಡು ಹಾಕೊಂಡ್ರೆ ಶಂಕರಣ ಒಳ್ಳೇದು. ಅದಕ್ಕೆ ತಕ್ಕನಾಗಿ ನಾನು ಆ ಮಣ್ಣಿನ ಚೀಟಿ ಇತ್ತಲ್ಲ ಅದ್ ನೋಡ್ಕೊಂಡು ಎಲ್ಲೊಂದು ತಾಳೆ ಮಾಡ್ಕೊಂಡು ತಗೊಂಬಂದಿದ್ದೀನಿ. ತಗೊಂಡೋಗ ಹಾಕತ್ತೀನಿ ಅಂದ್ರೆ ಹಾಕ, ನಂದೇನು ಅಭ್ಯಂತರ ಇಲ್ಲ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ನಾನು ಭಯಪಡ. ಹಂಗಲ್ಲ ಅಣ್ಣಯ್ಯ, ಈಗ ಮೀನಕ್ಕ ಹಿಂಗೆ ಪ್ಯಾಟೆಗೆ ಹೋಗಿರೋದು ನನಗೆ ಗೊತ್ತಿಲ್ಲ, ಅವಳು ಬ್ಯಾಂಕಿನ ಕೆಲಸಕ್ಕೆ ಹೋಗವಳೆ, ಆಯ್ತಾ, ಗೊಬ್ಬರ ಇಡಬೇಕಾಯ್ತು, ಅವಳು ಗೊಬ್ಬರ ಇಡಬೇಕಿತ್ತು, ನಾನು ಗೊಬ್ಬರ ಇಡಬೇಕಾಗಿತ್ತು. ನಾನು ಈ ಸಾಮಾನ್ಯ ಹಂಗಿರು ಹೇಳಿರೋನಲ್ಲ ತಂದಿರ್ತಿ ಅಂತ ಅನ್ಕಂದಿದ್ದೆ. ನೋಡು ಹೆಂಗೆ ಅಂತಂದ್ರೆ ಏನೆಲ್ಲ ಪೋಷಕಾಂಶ ಐತೆ, ಹೆಂಗೆಂಗ್ ಮಾಡ್ಬೇಕು ಏನೇನು ಅಂತ ಹೇಳ್ಬಿಟ್ಟು ಕುಸಿದ್ರೆ ಯಾಕ ಕಷ್ಟ ಆಗ್ಬಿಡು ಅಂತ. ಹಂಗಲ್ಲ, ನೀನು ನನ್ನೇ ದೂರ್ಬೇಡ ಶಂಕರಣ್ಣ, ನೀನು ನಾನು ಎಷ್ಟು ಹೊಸಿ ಹುಡುಕಿದಾನೆ ನಿನ್ನ. ಆ ಲಾಕ್ಡೌನ್ ಓಪನ್ ಆಗೇ ಆಯ್ತು, ಲಾಕ್ಡೌನ್ ಮಾಡಿದ್ರು ನೀನ್ ಎಲ್ಲಿ ಸಿಕ್ಕಿದ್ಯಪ್ಪ ಕೈಗೆ, ನಾವು ಫುಲ್ ಊರ್ ಸುತ್ತದೆ ಆಗುತ್ತೆ. ಮತ್ತೆ ನೀನ್ ಊರ್ ಸುತ್ತಕೊಂಡಿದ್ರೆ ಯಾರು ನೀವು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗ್ಬಿಟ್ಟ. ಅದು ಒಂದೊಂದ್ಸಲ ಈ ಸಿಟಿ ಗಿಟಿಗೆ ಹೋದಾಗ ಸರಿಯಾದ ನೆಟ್ವರ್ಕ್ ಸಿಗಕ್ಕಲ್ಲ. ಆಮೇಲೆ ನಾನು ಹೇಳಿದಲ್ಲಾಗ್ಲೇ ಇಳಾಲ್ ಜಮೀನು, ಆ ಜಮೀನ್ ಕೆಳಗೆ ಹೊರದ್ಲಾಗಿ ಅದೇನು ಒಂದ್ ಕಡೆ ತೋರ್ಸಕಲ್ಲಪ್ಪ ನನ್ನ ಮೊಬೈಲ್ ಅಲ್ಲಿ. ಅಂತ ಟೈಮಲ್ಲೆಲ್ಲ ಮಾಡಿರ್ಬೇಕು ಆಟಯ. ಸಿಟಿಗೆ ಹೋದಾಗ ಮಾತ್ರ ನಿನ್ ನೆಟ್ವರ್ಕ್ ಇರಕಲ್ಲ, ಊರಲ್ಲಿ ಅಲ್ಲ, ಅದು ಇಳಾಲ್ ಭೂಮಿಗೆ ಹೋದಾಗ ಮಾತ್ರ ಅಲ್ವಾ. ಈಗ ಇಲ್ಲಿ ನೋಡು ಮೀನಕ್ಕ, ಈಗ ಗೊಬ್ಬರವಾ ಇಸ್ಕೊಳ್ಳೋಣ ಈಗ ಅಣ್ಣ ಹತ್ರವಾ, ಆಯ್ತಾ. ಆಮೇಲೆ ಈಗ ನೀನು ದಿಟ ಹೇಳ್ಬೇಕು ಬ್ಯಾಂಕಿಗೆ ಏನಕ್ಕೆ ಹೋಗಿದ್ದೆ ಅಂತ ಹೇಳು. ಆಧಾರ್ ಲಿಂಕ್ ಮಾಡ್ಸಕ್ ಹೋಗಿದ್ದೆ ಅಲ್ಲ, ಏನೊಂದಕ್ಕೂ ನನಗೆ ಹೇಳ್ತಿದ್ದೆ, ನನ್ ಕೇಳ್ತಿದ್ದೆ, ಇಲ್ಲ ನನ್ನೇ ಕಳಿಸ್ತಿದ್ದೆ ಅಲ್ಲ, ಎಷ್ಟಂದೆ ಹೇಳ್ ಹೋಲಿ. ಎಂತ ತರದು, ಒಂದು ಒಡವೆ ಗಿರ್ವಿ ಇಟ್ಟಿದ್ನ ಬರೋದಿತ್ತು, ಅದಕ್ ಹೋಗಿದ್ದೆ. ಇದು ವಿಷಯ, ಅದು ಜೊತೆಗೆ ಆಧಾರ್ ಲಿಂಕ್ ಎರಡು. ಆಮೇಲೆ ಅದೇನೋ ಹೇಳ್ತಿದ್ದಲ್ಲ ಬಿಡಿಸ್ಕೊಂಡ್ ಬಂದ್ರು ನನಗೆ ಕೊಡ್ತಾಳೆ ಕೇಳ್ತಿದ್ದೆ. ಅಲ್ಲ ಬರೀ ಒಡವೆ ಬಿಡಿಸ್ಕ ಬಂದಿರಕ್ಕಲ್ಲ ಅಂದ್ರೆ ದುಡ್ಡು ತಗೊಂಡ್ ಹೋಗೋಳಲ್ವಾ, ಒಂದ ಒಡವೆ ಬಿಡಿಸಿರ್ತಾಳೆ, ಇದ್ದಿದ್ದ ದುಡ್ಡ ಕಟ್ಟಿರ್ತಾಳೆ. ಹಂಗೇನಾದ್ರೂ ಒಂದ್ 500,000 ಇದ್ರೆ ಕೇಳದೆ ಆಟಕ್ಕಂತಾಗ ವೀಣಕುಂಗುಸಿ ಹೇಳ್ಬೇಕು ಸಂಕ್ರಣ್ಣನ್ ವಿಚಾರಿಸ್ಕೋ, ಇತ್ತೀಚೆಗೆ ಯಾಕೋ ಬಹಳ ಚಾನೆ ಮಾತಾಡ್ತಾನೆ ಸಂಕ್ರಣ ಅಂತ. ಹಂಗಲ್ಲ ಕನಕ, ಏನ ಪ್ರೀತಿ ಒಂದ್ 500 ಕೊಡಕಲ್ಲ, ನೀನು 1,000 ಕೊಡಕಲ್ವಾ, ಯಾತಂದಿಟ್ಕೊಂಡ್ ಏನ್ ಮಾಡ್ತೀಯ ತಗ ಈಗ ಇಸ್ಕತಿವಲ್ಲ ಬಿಡು. ಆಮೇಲೆ ಆಗ್ಲೇ ಏನು ಕ್ರೆಡಿಟ್ ಕಾರ್ಡ್ ಎಂತ ಕಾರ್ಡ್ ಹೇಳ್ತಿದ್ದಲ್ಲ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ. ನಾನು ಬ್ಯಾಂಕ್ ಅಲ್ಲಿ ಕ್ಯೂ ನಿಂತಿದ್ನ, ಆ ಕಡೆ ಮನೆ ಲಕ್ಷ್ಮಕ್ಕ ಅವರು ಬಂದಿದ್ರು, ಅದೇನೋ ಮಾಡಿಸ್ಕತೀವಿ ಮ್ಯಾನೇಜರ್ ಹತ್ರ ಮಾತಾಡ್ಬೇಕು ಅಂತ. ಅವರು ಕ್ಯೂ ನಿಂತಿದ್ರು, ನಾನ್ ನಮ್ಮ ಅಣ್ಣಯ್ಯ ಇರ್ಬೇಕಾದ್ರೆ ಅವ್ರ ಹತ್ರ ಏನ್ ಕೇಳೋದು ಬಿಡು ಅಂತ ಬಂದ್ಬಿಟ್ಟೆ. ಅಂದ್ರೆ ನೀನು ಆ ವಿಚಾರ ಬಿಟ್ಟು ಊರವ್ರದ್ದು ಅದು ಇದು ಎಲ್ಲ ಪುರಾಣ ಹೊಡೆದ್ಬಿಟ್ಟೆ ಅಂತ ನೋಡತ್ರ ಅವ್ರು ಹೇಳದೆಲ್ಲ ಅದಿಟ್ಟವಾಗ್ಲೂ ಅರ್ಥ ಆಗಲ್ಲ. ನಮ್ಮ ಅಣ್ಣಯ್ಯ ಹೇಳ್ದಂಗೆ ಸುಮ್ನಿರು ಮತ್ತೆ, ಅದೇ ಅದೇ ಮೇನ್ ಇರ್ತದೆ ಇವೆಲ್ಲ ಸೈಡ್ ಗೆ ಇವಕ್ಕೆಲ್ಲ ಆದ್ರೆ ನಾನ್ ಬೇಕು ನೋಡಿ ಹೆಂಗೈತೆ ಅಂತ. ಅದಕ್ಕೆ ನಾನು ಹೇಳಿತ್ತು ಬೇರೆ ಪುರಾಣ ಅಲ್ಲಿ ಬೇಕಾಗಿರೋ ವಿಚಾರ ಇಲ್ಲಿ. ಓ ಇದು ಹೆಂಗೈತೆ ಅಂತ ಶಂಕರಣ, ಅದು ಒಂದ್ ಐತೆ ಅಜೆಂಡಾ ಹೇಳ್ತಾವ, ಒಂದ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡ್ ಇಟ್ಕೊಬಿಡ್ಬೇಕು ಅಂತ. ಅಲ್ಲ ಈಗ ರೈತ ತಗೊಳ್ಳಿ ಬಿಡಪ್ಪ, ನಾನೇನ್ ಅದಕ್ಕೇನು ಅಡ್ಡಿ ಮಾಡಕ್ ಹೋಗಲ್ಲ. ಯಾಕೆ ಅಂತ ಅಂದ್ರೆ ಶಂಕರಣ, ನಿಜವಾಗ್ಲೂ ನಮ್ ರೈತರು ಎಷ್ಟು ಬಂಡವಾಳ ಸುರಿತಾರೆ ಅಂತ ಅಂದ್ರೆ ಒಂದ್ ವರ್ಷದಲ್ಲಿ ಅವರಷ್ಟಿಂದ ಯಾರು ಸುರಿಯೋದಿಲ್ಲ ಅಂತ ಅನ್ಸುತ್ತೆ. ನಿಜ ಬಿಡು, ಯಾಕೆ ಅಂತಂದ್ರೆ ಹೊಲ ಉಳ್ಸೋದ್ರಿಂದ ಹಿಡಿದು ಮೊದ್ಲೇನ ಎತ್ತು ಕರ ಇರ್ತಾ ಇದ್ದ ಕಟ್ಕೊಂಡು ಹೊಡಿತಾ ಇದ್ದೋ ಗೊತ್ತಾಯ್ತಿರ್ಲಿಲ್ಲ. ಟ್ರಾಕ್ಟರ್ ಅಲ್ಲಪ್ಪ, ಟ್ರಾಕ್ಟರ್ ಇಟ್ಕೊಂಡಿರ್ಬೇಕು ದುಡ್ಡ. ಬಂದು ಹೊಲ ಕೆಳಿಸ್ತಾ ಅಂತಂದ್ರೆ ಮೊದ್ಲೇ ಗಂಟೆ ನೋಡ್ತಾನೆ ಇಷ್ಟು ಅಂತಾನೆ. ಅಯ್ಯೋ ಹೊಲ ಕೆಲ್ಸದಿರ್ಲಿ, ಮೊದ್ಲು ಡೀಸೆಲ್ ದುಡ್ಡು ಕೊಡು ಅಂತಾನ ಅವನು, ಬರ ಮುಂಚೆ ದುಡ್ಡು ಕೊಟ್ರೆ ಡೀಸೆಲ್ ಹಾಸ್ಕೊಂಡ್ ಉಳ್ತೇನೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಮ್ಮೂರಲ್ಲಿ ಒಂದ್ ಟ್ರಾಕ್ಟರ್ ಖಾಲಿ ನಿಂತಿರೋದ್ ನೋಡಿಲ್ಲಪ್ಪ. ಇದ್ನೇ ಹೇಳ್ತಾ ಇದ್ದೆ, ಈಗ ಜಾಸ್ತಿ ಐತೆ ಟ್ರಾಕ್ಟರ್. ಅದನ್ನೇ ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಬಂಡವಾಳ ಹಾಕ್ತಾರಲ್ಲ, ಈಗ ಉಳೋದ್ರಿಂದ ಹಿಡಿದು ಬಿತ್ತನೆ ಬೀಜ ಬೇರೆ ತರಬೇಕು, ಈಗ ಅದಕ್ಕೆಲ್ಲ ಆಳು ಕಾಳು ಅಂತ ಹೇಳಿ ಕರ್ಕೊಂಡು ಬಿತ್ತನೆ ಮಾಡ್ಬೇಕು, ಅದು ಗೊಬ್ಬರ ಅಂತ ತರಬೇಕು, ಬಿತ್ತದ ಮೇಲೆ ಮತ್ತೆ ಕಳೆ ತೆಗಿಬೇಕು, ಕಳೆ ತೆಗೆದ್ಮೇಲೆ ಮತ್ತೆ ಹರತೆ ಹೊಡಿಬೇಕು, ಹರತೆ ಹೊಡೆದ್ಮೇಲೆ ಮತ್ತೆ ನೇಗಿಲು ಕೊಡ್ಬೇಕು, ನೇಗಿಲು ಕೊಟ್ಟಮೇಲೆ ಮತ್ತೆ ಗೊಬ್ಬರ ಹಾಕ್ಬೇಕು, ಗೊಬ್ಬರ ಆದ್ಮೇಲೆ ಮತ್ತೆ ಅದ ಕೀಳ್ಬೇಕು, ಹೆಚ್ಚು ಕಮ್ಮಿ ಅವರು ಮಳೆಗಳಿಗೆ ಕೈ ಕೊಡ್ತು ಅಂತ ಅಂದ್ರೆ ನೀರು ಓಡಿಸ್ಬೇಕು, ಇಷ್ಟೆಲ್ಲ ಕೆಲ್ಸ ಇರ್ತದೆ. ಇಷ್ಟೆಲ್ಲ ಅದಕ್ಕೂ ದುಡ್ಡ ಖರ್ಚು ಮಾಡ್ಬೇಕು ಅವ್ರು, ಎಲ್ಲಿ ತರ್ಬೇಕು ಮತ್ತೆ ಅವ್ರು. ಆಮೇಲೆ ಒಂದೊಂದ್ಸಲ ಹೆಂಗೋ ಪರವಾಗಿಲ್ಲಪ್ಪ, ಒಂದ್ ಬೆಳೆ ಬಂತು ಎರಡ್ ಬೆಳೆ ಬಂತು ಒಸಿ ಇಟ್ಕೊಂಡಿದ್ದು ಮಾಡ್ಬೋದು. ನಮ್ ಮೀನಕ್ಕಂಗಾದ್ರ ಚಿಂತನೆ ಇಲ್ಲ ಬಿಡು, ಅವಳಿಗೇನು ಒಂಥರ ಅವಳು ಒಂಥರ ಧನಲಕ್ಷ್ಮಿ ಇದ್ದಂಗೆ, ಯಾವಾಗ್ಲೂ ದುಡ್ಡು ಇರ್ತದೆ ಹೆಂಗ್ ಬೇಕಾದ್ರೆ ಮಾಡ್ತಾರೆ. ನಮ್ ಕತೆ ಹೆಂಗಪ್ಪ, ಅದನ್ನ ನಮಗೆ ಕೊಟ್ರೆ ಸಾಕಷ್ಟು, ಬೇಕಾದ ಕೊಟ್ರೆ ಆಯ್ತಷ್ಟೇ. ಅದನ್ನ ಆಗ್ಲಿಂದ ಹೇಳ್ತಾ ಇರ್ತ ನಾನು ಮೀನಕ್ಕಂಗೆ. ಈಗ ಅದೆಲ್ಲಾನು ನಮ್ ಸರ್ಕಾರದ್ರ ಯೋಚನೆ ಮಾಡ್ಬಿಟ್ಟು ಎಲ್ ತತ್ತಾರ ಪಾಪ ಇವ್ರತಾನೆ ಅಂತ ಅಂತ ಅನ್ಕೊಂಡು ರೈತರು ಅದಕ್ಕೆ ಒಂದ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಮಾಡ್ಬಿಟ್ಟವ್ರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಕೊಟ್ಬಿಡ್ತಾರ, ಕಾರ್ಡ್ ಕೊಡ್ತಾರ. ನಮ್ ಎಟಿಎಂ ಕಾರ್ಡ್ ಇರ್ತಾವಲ್ಲ ಹಂಗ, ಅದು ಒಂದು ಕಾರ್ಡ್ ಇರ್ತದೆ. ಆದ್ರೆ ಅದ್ರ ತರ ಅಲ್ಲ ಇದು, ಇದೇ ಬೇರೆ ಪ್ಲಾನ್ ಇದು. ಇದು ಒಂದ್ ಪ್ಲಾನ್ ಇದು. ಈ ಪ್ಲಾನ್ ಅಂತ ಅಂದ್ರೆ ಈಗ ಮಾಮೂಲಿ ನಾವು ಸಾಲ ಫಲ ತಗತೀವಲ್ಲ ಬೆಳೆ ಸಾಲ ಅಂತ ಹೇಳ್ಬಿಟ್ಟು ಇಂತಿಂಥ ಬೆಳೆಗೆ ಇಷ್ಟು ಅಂತ ಕೊಡ್ತಾರ ನೋಡು, ಅದ ಈ ಸಾಲ ತಗೊಂಡ ಸಂದರ್ಭದಲ್ಲಿ ಒಂದ್ ಕಾರ್ಡು ಅಂತ ಕೊಟ್ಬಿಡ್ತಾರೆ. ಈಗ ಒಂದು ಒಂದ್ ಎಕರೆಗೆ ನಾನು ಶುಂಠಿ ಹಾಕ್ತೀನಿ ಅಂತ ಅಂದ್ರೆ ಅದಕ್ಕೆ ಎಷ್ಟೋ ಒಂದು ಲಿಮಿಟ್ ಇರ್ತದೆ, 40,000 50,000 ಅಂತ ಇರ್ತದೆ. 50,000 ರಿಲೀಸ್ ಮಾಡ್ಬಿಡ್ತಾರೆ, ಶಂಕರಣ್ಣ ಹೆಸರು 50,000 ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದ್ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ಕೊಟ್ರೆ ನಿನ್ಗೆ ಯಾವ್ಯಾವ ಬೇಕೋ ಅವಾಗ ದುಡ್ಡ ಬಿಡಿಸ್ಕೊಳ್ಳೋದು ಅದ್ರಲ್ಲಿ. ಅಂದ್ರೆ ನಾವು ಎಟಿಎಂ ಅಲ್ಲಿ ಹೋಗಿ ತಗೋಬೇಕದ, ಎಟಿಎಂ ಅಲ್ಲೇ ತಗಬೇಕು ಅಂತೇನಿಲ್ಲ. ಎಟಿಎಂ ಅಲ್ಲಿ ಇರ್ತಾಗ ನೀನ್ ಚೆಕ್ನಾರು ಕೊಡ್ತಾಗ ಅಥವಾ ಹೆಂಗಾರ್ತಾಗ ಕಾರ್ಡ್ ಕಾರ್ಡ್ ಇರ್ತದೆ, ನೀನ್ ಎಟಿಎಂ ಅಲ್ಲೂ ತಗೋಬಹುದು ಅದನ್ನ. ಆಯ್ತಾ, ನಿನ್ಗೆ ಎಟಿಎಂ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನನ್ನ ಹತ್ರ ಕರ್ಕೊಂಡು ಹೋಗಿ ತಗೊಡ್ತೀವಿ ನಾವು. ಅವಾಗ್ಲೂ ನಿನ್ಗೆ ನಾನು ಸಿಗ್ಲಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಚೆಕ್ ಬರ್ಕೊಟ್ರೆ ಅಲ್ಲಿ ಕೊಟ್ಬಿಡ್ತಾರೆ. ಅಂದ್ರೆ ಇದು ನಮ್ಮ ಅಕೌಂಟ್ ಹಾಕಿರ್ತಾರೆ, ಅಕೌಂಟ್ ಹಾಕಿರ್ತಾರೆ, ಅಕೌಂಟ್ ಹಾಕಿರ್ತಾರೆ. ಇದ್ರ ವಿಶೇಷ ಏನು ಅಂತ ಅಂದ್ರೆ ಇದು ಒಂದ್ ಬೆಳೆ ಸಾಲವೇ, ಇದು ಬೇರೆ ಏನಲ್ಲ. ನೀನ್ ಅಕೌಂಟ್ ಹಾಕಿರ್ತಾರಲ್ಲ, ನೀನ್ ಯಾವಾಗ ಯಾವಾಗ ದುಡ್ಡು ಡ್ರಾ ಮಾಡ್ತೀಯೋ ಅವಾಗ ಮಾತ್ರ ಅದಕ್ಕೆ ಬಡ್ಡಿ ಹಾಕ್ತಾರೆ. ನಾನು ಯಾವಾಗ ದುಡ್ಡು ತಗತೀನಿ ತಗನ್ ದುಡ್ಡಿಗೆ ಬಡ್ಡಿ, ಬಡ್ಡಿ ಅಷ್ಟೇ. ಹಂಗಾರೇನ್ ಬಡ್ಡಿ ಜಾಸ್ತಿ ಹಾಕ್ತಾರೆ ಅಣ್ಣ? ಜಾಸ್ತಿ ಏನಿಲ್ಲ, ಬರೀ 7%, ಬರೀ 7% ಬೇರೆ ಮತ್ತೆ ಪುಷಟ ಕೊಟ್ಬಿಡ್ತಾರ ನಿಂಗೆ. ಹಂಗಲ್ಲ, ಈಗ ಇನ್ನೂ ಹಸಿ ಕಡೆ ಹಂಗಲ್ಲ ಮೀನಕ್ಕ. ಈಗ ನೀನೇ ನಾ 3-4 ಸಂಘದಲ್ಲಿ ಇದೀಯಾ, ನಿಂಗೆ ಗೊತ್ತು 2% ಬಡ್ಡಿ ಅಪ್ಪ. ಬ್ಯಾಂಕ್ ಅವ್ರು ನೋಡಿದ್ರೆ 7% ಅಂದ್ರೆ ಅವೆಲ್ಲ ಹಂಗೆ ಕಮರ್ಷಿಯಲ್ ಬ್ಯಾಂಕ್ ಅಲ್ವಾ ಅದು, 7% ಹಾಕ್ತಾರೆ. ಅದ್ ಏನ್ ಮಾಡ್ತಾರೆ ಅಂತ ಅಂದ್ರೆ 7% ಶಂಕರಣ, ಈ ಸರ್ಕಾರದವ್ರು ಇನ್ನೊಂದು ಸ್ಕೀಮ್ ಮಾಡೋರು ಅದಕ್ಕೆ, ಅದಕ್ಕೆ ಏನ್ ಮಾಡೋರು ಅಂತ ಅಂದ್ರೆ ನೀನೀಗ ಒಂದು 50,000 ಲೋನ್ ತಗತೀಯ, ಬೆಳೆ ಎಲ್ಲ ಚೆನ್ನಾಗ್ ಬಂತು, ದುಡ್ಡು ಕೈ ಸಿಕ್ತಂಗೆ, ನೀನ್ ಆ ವರ್ಷದಲ್ಲಿ 50,000 ವಾಪಸ್ ಕಟ್ಟಿದ್ರೆ ನಿನ್ಗೆ ಅದ್ರಲ್ಲಿ ಮತ್ತೆ 3% ಬಿಡ್ತಾರೆ. ಕಟ್ಟಿದ್ರೆ 3% ಬಿಡ್ತಾರೆ, ಕಟ್ಲಿಲ್ಲ ಅಂತ ಅಂದ್ರೆ ಕಷ್ಟ ಆಗ್ಬಿಡ್ತು, ಇನ್ನೂ ಜಾಸ್ತಿ ಹಾಕ್ಬಿಡ್ತಾರೆ. ಅವಾಗ 4% ಆಯ್ತದ ನಿಂಗೆ, 4% ಯಾರು ಕೊಟ್ಟರು ಇಸ್ಕೊಂಡ್ ಕೊಡಪ್ಪ ಮತ್ತೆ ನೋಡ್ತೀನಿ. ಬಿಡು, ನೀನ್ 7% ಅಂದಾಗ ಹೆದರಿಕೆ ಆಯ್ತಾನೆ, 4% ಆತರ ನೀವ್ ವಾಪಸ್ ಕಟ್ಟಿದ್ರೆ 3% ಬಿಟ್ಬಿಡ್ತಾರೆ. ಇದು ಹೆಂಗೆ ಅಂತ ಅಂದ್ರೆ ಶಂಕರಣ, ಈಗ ಒಂದ್ಸರಿ ಮಾಡಿಸ್ಕೊಬಿಟ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು 5 ವರ್ಷದವರೆಗೂ ಚಾಲ್ತಿ ಇರುತ್ತೆ. ನನಗೂ ಈಗ ಅದೇ ಡೌಟ್ ಆಗಿತ್ತು. ಈಗ ಇನ್ನೊಂದು ಬ್ಯಾಂಕ್ ಅಲ್ಲೆಲ್ಲ ಎಟಿಎಂ ಕಾರ್ಡ್ ತಂದ್ರೆ ಅದಕ್ಕೆ 5 ವರ್ಷ 10 ವರ್ಷ ಹಿಂಗೆಲ್ಲ ಟೈಮ್ ಇರ್ತದೆ. ಈಗ ನೀನ್ ಆಗ್ಲೇ ಹೇಳ್ದೆ ಒಂದ್ ಸಲ ಸಾಲ ತಗಂದ್ರೆ ಅಂತಂದೆ, ನಾನು 6 ವರ್ಷಕ್ಕೆ ಮಾತ್ರ ತಗಂದಿರ್ತೀನಿ ಬೆಳೆ ಸಾಲವ, ಇದು ಎಷ್ಟು ದಿನ ಇರ್ತದೆ ಇದಕ್ಕೆ ವ್ಯಾಲಿಡಿಟಿ ಅಂತ? 5 ವರ್ಷ ಇರ್ತದೆ. 5 ವರ್ಷ ಅಂತ ಈಗ ನೀನು ಮೊದಲನೇ ವರ್ಷದಲ್ಲಿ ನೀನ್ ಪಾಣಿ ಅವು ಇವೆಲ್ಲ ಕೇಳ್ತಾರಲ್ಪ ಪಟ್ಟೆ ಅವು. ನನಗೆ ಅದನ್ನೇ ಹೇಳಕ್ಕಿದ್ದೆ. ಈಗ ನನಗೀಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗಬೇಕು ಅನ್ನೋದಾರೆ ಬ್ಯಾಂಕಿಗೆ ಏನ್ ದಾಖಲಾತಿ ಕೊಡ್ಬೇಕಪ್ಪ? ನೀನ್ ಸಾಲ ತಗೊಳಕ್ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ನನಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡ್ಕೊಟ್ಬಿಡಿ ಅಂತ ಅಂದ್ರೆ ಅವ್ರು ಮಾಡ್ಕೊಡ್ತಾರ. ನೀನ್ ಒಂದ್ಸರಿ ಕೊಟ್ಬಿಟ್ರೆ ಇನ್ನ 5 ವರ್ಷದವರೆಗೂ ಇರ್ತದೆ. ನೀನ್ ಮತ್ತಿನ 5 ವರ್ಷದ ಮೇಲೆ ಇನ್ನೊಂದ್ಸರಿ ಅವೆಲ್ಲ ಕೊಡ್ಬೇಕು. ಈಗ ನಮ್ದು ಪಠ್ಯಪುಸ್ತಕ ಪಾಣಿ ಅವೆಲ್ಲ ನೀನ್ ಏನ್ ಬೆಳೆತಿ ಅದ ಈ ವರ್ಷ ನೀನ್ ತಗೊಂಡು ಹೇಳ್ಬಿಟ್ರೆ ಈ ವರ್ಷ ಇಂತ ಬೆಳೆ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಬೆಳೆಗೆ ಎಷ್ಟು ಅಂತ ನಿಗದಿ ಮಾಡಿರ್ತಾರ ಲೋನ್, ಅಷ್ಟು ಲೋನ್ ನಿನಗೆ ಕೊಡ್ತಾರೆ. ನಿನ್ ಕಾರ್ಡಿಗೆ ಬಂದ್ ಬೀಳ್ತದ ನೀನ್ ಯಾವಾಗ ಯಾವಾಗ ಬೇಕೋ ಅವಾಗ ಹೋಗಿ ಹೋಗ್ಬಿಡ್ತೀವಿ. ಅದು ಹೆಚ್ಚು ಕಮ್ಮಿ ಅಂತ ಇಲ್ಲ, ನೀನ್ ಏನ್ ಬೆಳೆತಿ ಅದ್ರ ಮೇಲೆ. ಅಲ್ಲ ಈಗ ನಾನೀಗ ಒಂದು 3-4 ತರದ ಬೆಳೆ ಮಾಡ್ತೀನಿ ಅಂತ ಅನ್ಕ, ಆಯ್ತಾ? ನಂಗೆ 2 ಜಮೀನ್ ಐತೆ, 2 ಜಮೀನ್ 3-4 ತರದ ಬೆಳೆ ಮಾಡ್ತೀನಿ. ಬೇರೆ ಬೇರೆ ಹಾಕಿದ್ರೆ ಈಗ ಶುಂಠಿ ಹಾಕ್ಬೇಕಪ್ಪ, ಜಾಸ್ತಿ ದುಡ್ಡು ಬೇಕು, ಆಯ್ತಾ? ಈಗ ಜೋಳ ಬೆಳೆದಾರ ಅದಕ್ಕೆ ಜಾಸ್ತಿ ದುಡ್ಡು ಬೇಕಾಗಲ್ಲ. ಹಿಂಗೆ ಕೆಲವೊಂದಕ್ಕೆ ದುಡ್ಡು ಜಾಸ್ತಿ ಬೇಕಾಯ್ತದೆ, ಕಡಿಮೆ ಬೇಕಾಯ್ತದೆ. 1,00,000 ರೂಪಾಯಿ ಕೊಟ್ಟಾರ? ಕೊಡ್ತಾರೆ. ನಿಮ್ಗೆ ಎಷ್ಟು ಜಮೀನ್ ಇರ್ತದ, ನೀನ್ ಯಾವ ಬೆಳೆ ಬೆಳಿತೀಯ ಅದ್ರ ಮೇಲೆ ಇಷ್ಟು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಹಂಗಾರ ಪರವಾಗಿಲ್ಲ. ಒಂದ್ಸಲ ಕಾರ್ಡ್ ಬಂದ್ಮೇಲೆ 5 ವರ್ಷ ನೆಮ್ದಿಲಿರ್ಬೋದು ಬಿಡು. ಮತ್ತೆ ನೆಮ್ದಿಲಿರ್ಬೋದು, ಕಟ್ಟದು ಕಟ್ತಾ ಇರ್ಬೇಕು. ಈಗ ಅದನ್ನೇ ಹೇಳ್ತಾರ ಬ್ಯಾಂಕ್ ಅಲ್ಲಿ ಮೊನ್ನೆ ದಿವಸ, ಈಗ ಯಾಕೆ ಕಟ್ಟಕ್ ಹಾಕಲ್ಲ ಅಂತ ಅಂದ್ರೆ ನಾವ್ ಈಗ ಸಾಲ ಯಾಕೆ ತಗೊಂಡಿರ್ತೀವ ಅದೇ ಉದ್ದೇಶಕ್ಕೆ ಬಳಕೆ ಮಾಡ್ಬೇಕಂತ. ನಾ ಶುಂಠಿ ಬೆಳಿತೀನಿ ಅಂತ ಸಾಲ ತಗೊಂಡ್ರೆ ಶುಂಠಿನೇ ಬೆಳಿಬೇಕು ನಾನು. ಅದ್ ಹೇಳಿದ್ ನಾನು ಉದಾಹರಣೆಗೆ, ನಾನು ಜ್ವಾಳ ಬೆಳಿತೀನಿ ಅಂತ ಅಂದ್ರೆ ಜ್ವಾಳನೇ ಬೆಳಿಬೇಕು. ಅಲ್ಲ ಅದು ಬ್ಯಾಂಕ್ನವ್ರಿಗೆ ಇದು ಮಾಡ್ತೀವಲ್ಲ ಬೆಳೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಮಾಡೋದಿಲ್ವಾ? ಇದು 50,000 ಇಸ್ಕೊಂಡ್ರೆ ನಾವಿಷ್ಟು ಬುದ್ಧಿವಂತರಾದ್ರೆ ಅವ್ರು 100,000 ಕೊಡೋರು ಅವ್ರು ಸಂಗತರ. ಈಗ ಎಲ್ಲಾ ರೈತರು ನನ್ನಂಗೆ ಯೋಚನೆ ಮಾಡಿರ್ತಾರೆ, ಈಗ ಯಾವ್ದಕ್ಕ ಒಂದ್ ತಂದಿರ್ತೀವಿ ಅಂತ ಅನ್ಕ, ಈಗ ಶುಂಠಿ ಹಾಕಕ್ಕೆ ಅಂತ ತಂದಿರ್ತೀನಿ ಅಂತ ಅನ್ಕ, ಅದೇ ಟೈಮ್ಗೆ ಶುಂಠಿ ಬೇಡದ್ಲೆ ಬೇರೆದ್ ಹಾಕೋಣ ಅಂತ ಅನ್ಕಂದಿರ್ತೀನಿ, ಬೇರೆದಕ್ಕೆ ಬಳಸ್ಕೊಂಡ್ಬಿಡ್ತೀನಿ. ಅದೇ ಹಂಗೆ ಕೆಲವರು ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ಹಂಗಂದೆ. ಇಲ್ಲ, ಬೇರೆದಕ್ಕೆ ಬಳಸಬಾರ್ದಂತೆ, ಬೇರೆದಕ್ಕೆ ಬಳಸಿದ್ರೆ ಸರಿಯಾಗಿ ಹಾಕಲ್ಲ ಅದು. ನೀನ್ ಅದಕ್ಕೆ ಅಡ್ಜಸ್ಟ್ ಮಾಡು ಇದಕ್ಕೆ ಅಡ್ಜಸ್ಟ್ ಮಾಡು ಅಂತ ಅನ್ಕೊಂಡು ಲಾಸ್ ಆಗ್ಬಹುದು ಲಾಭ ಆಗ್ಬಹುದು ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕೆ ನೀನ್ ಯಾವ್ದಕ್ಕೆ ತಗೊಂಡಿರ್ತೀವ ಅದಕ್ಕೆ ಕರೆಕ್ಟ್ ಆಗಿ ಬಳಕೆ ಮಾಡಿದ್ರೆ ವರ್ಷ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ರು. ಆತರ ಮಾಡ್ಕೊಂಡು ಕರೆಕ್ಟ್ ಆಗಿ ವರ್ಷ ಕಟ್ಕೊಂಡು ಈ 3% ಇದು ಬೇರೆ ಸಿಗ್ತದೆ, ಬರೀ ಬೆಳೆ ಸಾಲ ಅಂತ ತಗೊಂಡ್ರೆ 7% ಆಗ್ತಾರೆ ಅಲ್ವಾ? ನೀನ್ ಕಿಸಾನ್ ಕ್ರೆಡಿಟ್ ಮಾಡ್ಕೊಬಿಟ್ರೆ ಕರೆಕ್ಟ್ ಆಗಿ ಕಟ್ಟಿದ್ರೆ ಮತ್ತೆ ನಡೀತದಲ್ಲ ಶಂಕರಣ್ಣ ಅಲ್ವಾ? ಹಂಗಾಗಿ ಈಗ ಮೀನಕ್ಕೊಂದು ನನಗೊಂದು ನಿನ್ಗೊಂದು 3 ಜನಕ್ಕೊಂದು ಮಾಡ್ಕೊಂಡ್ ಬಂದ್ಬಿಡೋಣ ಹೋಗ್ಬಿಟ್ಟು. ಯಾಕೆಂತ ಅಂದ್ರೆ ಈ ವರ್ಷ ಯಾರಲ್ಲಿ ಪಾಣಿ ತಾಂಬರೋದು ಪಟ್ಟೆ ತಾಂಬರೋದು ಅದ್ ಮಾಡೋದು ಇದ್ ಮಾಡೋದು ಮಾಡ್ತಾರೆ, ಅದಕ್ಕೆ ಮಾಡ್ಕೊಬಿಟ್ರೆ ಒಂದು 5 ವರ್ಷ ನಿಮ್ದೇ ಆಗಿರ್ಬೋದಾ? ಅಲ್ಲ, ಅದು ಒಂಥರ ಚೆನ್ನಾಗೈತೆ, ಒಂದ್ಸಲ ಮಾಡಿಸ್ಕೊಬಿಡೋಣ, ಆಮೇಲೆ ಸಾಲ ತಗಂದ್ಮೇಲೆ ಹಂಗಂತ ಅಣ್ಣ. ಅದು ಒಂದೇ ಸಲ ಕಟ್ಟಬೇಕು ಅಥವಾ ಹಂತಂತ ಕಟ್ಟಿರೋ ಆಯ್ತದ? ನಿನ್ಗೆ ಯಾವ್ಯಾವ ಸಿಗ್ತಾ ಅವ್ರು ಟೈಮ್ ಕೊಟ್ಟಿರ್ತಾರೆ ಈ ವರ್ಷದಲ್ಲಿ ಇಷ್ಟರೊಳಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನಿನ್ಗೆ ಯಾವ್ಯಾವ ಬರ್ತದ ಕಟ್ಟು, ಕೊನೆ ದಿವಸ ಅಂತ ಏನಿರ್ತದೆ ಅದ್ರೊಳಗಡೆ ಕಟ್ಬಿಟ್ರೆ ನೀವು ಪೆನಾಲ್ಟಿ ಹಾಕೋದು ಫೈನ್ಗೇನು ಹಾಕೋದು ಆ ತರದ ಏನು ಮಾಡೋದಿಲ್ಲ. ಹೋಗ್ಬಿಟ್ಟು ಕಟ್ಟಿಸ್ಬಿಡು. ಅಲ್ಲ, ಸಾಲ ನೀ ತಗೊಂಡಿರ್ತೀಯ, ಆಯ್ತಾ? ಪೆನಾಲ್ಟಿ ನಂಗೆ ಯಾಕೆ? ಇಲ್ಲ, ಯಾರು ತಗೊಂಡಿರ್ತಾರೋ ಅವ್ರಿಗೆ ಹಾಕೋದ. ಈಗ ಆತರ ಏನ್ ಮಾಡ್ಕೊಳ್ಳೋದು ಬೇಡ. ಅಲ್ಲ, ಈಗ ಒಂದ್ ಕೆಲ್ಸ ಆಗ್ಲಿಂದ ನೀನು ಬ್ಯಾಂಕಿಗೆ ಹೋಗಿ ಬಂದೆ, ಒಡವೆ ಬಿಡಿಸ್ಕೊ ಬಂದೆ, ದುಡ್ಡು ಕಟ್ ಬಂದೆ, ಅದು ಮುಗೀತು, ಆಯ್ತಾ? ಈಗ ಇಲ್ಲಿ ಗೊಬ್ಬರ ಬೇಕಾಯ್ತು, ವಿಚಾರ ತಿಳ್ಕೊಂಡಾಯ್ತು, ಈಗ ಹೆಂಗಿರು ಅಣ್ಣ ಗೊಬ್ಬರ ಕೊಡ್ತೀನಿ ಅಂತ ಹೇಳವನೆ, ಆಯ್ತಾ? ಇನ್ನೆರಡು ದಿನ ಬಿಟ್ಬಿಟ್ಟು ಮತ್ತೆ ಸೋಮವಾರ ಪೇಟೆಗೆ ಹೋದಾಗ 3 ಜನ ಹೋಗೋಣ ಅಣ್ಣ ಹೇಳವನಲ್ವ, ಈಗ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತವ. ಆ ಕಾರ್ಡ್ ಮಾಡಿಸ್ಕೊಂಡು ಹಂಗೆ ಅಣ್ಣ ಹಿಂಗೆ ದುಡ್ಡು ಕೊಟ್ಬಿಟ್ರೆ ಗೊಬ್ಬರ ತಗೊಂಡು ಬರಕಾಯ್ತದೆ ಅಣ್ಣಯ್ಯ? ನೋಡಿ ಹಿಂಗೆ ಮಾತಾಡ್ತಾ ನಿಂತ್ಕೊಂಡು ಹೊತ್ತಾಗಿದೆ ಆಗೋಯ್ತು, ನಾನು ಹೊರಡ್ತೀನಿ ಒಂಚೂರು ಮನೆ ಕಡಿಕೆ. ನೋಡಿ, ಪೇಟೆಯಿಂದ ನೇರಳೆ ಹಣ್ಣು, ಜಮ್ ನೇರಳೆ ಹಣ್ಣು ಇಷ್ಟು ದಪ್ಪದು ತಗೊಬಂದಿದ್ದೀನಿ, ಅದನ್ನ ತಿನ್ಕೊಂಡು ಹೋಗಿರಂತೆ. ಅಲ್ಲ, ನೀನ್ ನಮ್ಮ ತಾಗಿಂದ ಬ್ಯಾಗಲ್ಲೇ ಇಟ್ಕೊಂಡು ನಿಂತಿದ್ದೀಯಲ್ಲ, ತೆಗಿ ಮತ್ತೆ. ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ರೈತ ಬಾಂಧವರೇ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳ ಕುರಿತು ಹಾಸನದ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಉಪವ್ಯವಸ್ಥಾಪಕರಾದ ಆರ್ ಶಿಲ್ಪಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई